ಎಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ಕೇಳುಗರೆ, ಇನ್ನು ಮುಂದೆ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾತು ಮಲ್ಲಿಗೆ, ಕೌಟುಂಬಿಕ ಸರಣಿ, ಆ ಬಳಿಕ ಯುವ ಕೃಷಿಕ, ಉಪ್ಪಳದ ಚಿಪ್ಪಾರು ಕುರುವೇರಿಯ ವಿಶ್ವಕೇಶವ ಇವರ ಜೊತೆ ಮಾತುಕತೆಯನ್ನು ಕೇಳುವಿರಿ. ಇದೀಗ ಕೇಳಿ ಮಾತು ಮಲ್ಲಿಗೆ, ಕೌಟುಂಬಿಕ ಸರಣಿ. ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ರತ್ನಾಕ, ಓ ರತ್ನಾಕ. ಓ ಶ್ಯಾಮಣ್ಣ, ಈಗ ನಿಮ್ಮ ಹಿಂದೆ ಸುರೇಶಣ್ಣನನ್ನು ಕಾಣ್ತದೆ, ಆದ್ರೆ ನಾನು ಏನಂದುಕೊಂಡಿದ್ದೆ ಗೊತ್ತುಂಟ? ಈಗ ಸುಮಾರು ದಿನದಿಂದ ಅವರು ಮನೆಯಿಂದ ಹೊರಗೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಏನೋ ಹೆದರಿಕೆ ಉಂಟಂತೆ. ಯಾಕಪ್ಪ ಅಂತ ಹೆದರಿಕೆ? ಅಲ್ಲ, ಅದೇನೋ ಒಂದು ವೈರಸ್ ಮತ್ತೆ ಪುನಃ ಒಂದು ಹೊಸತ್ತು ಬಂದಿದೆ ಅಂತೆಲ್ಲ. ಅಂದ್ರೆ ಗಾಳಿಯಲ್ಲಿ ಏನಾದ್ರೂ ಹಿಂಬಾಲಿಸಿಕೊಂಡು ಬರ್ತದ ಅಂತ ಹೆದರಿಕೆ. ಹೌದು ಅಲ್ಲ, ಈಗ ನೋಡಿ ಬರ್ತಾ ಇದ್ದಾರೆ. ಅಲ್ಲ, ಗಾಳಿಯಲ್ಲಿ ಹಿಂಬಾಲಿಸಿ ಬರುದು ಬೇರೆ, ವೈರಸ್ ಅಲ್ಲ ಇದು. ವೈರಸ್ ಉಂಟಲ್ಲ, ಅದು ಹಿಂಬಾಲಿಸಿ ಬರುವುದಿಲ್ಲ, ಅದು ಜೊತೆಗೇ ಬರುದು. ಅದು ಹಾಗೆ ಮತ್ತೆ ಅದರದ್ದು ಹೆದರಿಕೆ ಸುಮಾರು 1-1.5 ವರ್ಷದಿಂದ ಉಂಟು. ಅಲ್ಲ ಸುರೇಶಣ್ಣ, ನಾನು ಯೋಚನೆ ಮಾಡೋದು, ಸಾಮಾನ್ಯವಾಗಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಾಗ, ಈಗ ಮಳೆಗಾಲ ಮುಗಿದು ಇನ್ನೇನು ಚಳಿಗಾಲ ಬರ್ತದೆ, ಅಥವಾ ಚಳಿಗಾಲದಲ್ಲಿ ನಾವು ಇದ್ದೇವೆ, ಈ ಸಂದರ್ಭದಲ್ಲಿ ದೇಹದಲ್ಲಿಯೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತವೆ. ವಾತಾವರಣದಲ್ಲಿ ಅಂತೂ ಹೇಗೂ ಬದಲಾವಣೆ ಆಗ್ತದೆ. ಈ ಸಂದರ್ಭದಲ್ಲಿ ಶೀತ, ನೆಗಡಿ, ಜ್ವರ ಅಂತ ಸ್ವಲ್ಪ ಸ್ವಲ್ಪ ಬರ್ತದೆ. ಹೌದು, ಹಾಗೆ ಈ ಕೋವಿಡ್ ಮತ್ತೆ ಒಮಿಕ್ರಾನ್ ಮತ್ತೊಂದು ಅಂತ ಹೆದರಿಸ್ತಾರ ಅಂತ. ಅಲ್ಲ, ಹೆದರಿಸುವುದು ಅಂತ ಹೇಳಿದ್ರೆ ಆ ವೈರಸ್ ಕೂಡ ಇದೇ ಶೀತ ಇಂಥದ್ದನ್ನೆಲ್ಲ ಉಂಟು ಮಾಡುವಂತ ವೈರಸ್ ಏನ. ಹಾಗೆ ಆದ್ರಿಂದ ಈಗ ಯಾವ್ದ್ರಿಂದ ಬಂದ ಅಂತ ಗೊತ್ತಾಗ್ಬೇಕಲ್ಲ. ಈಗ ಕಣ್ಣಿಗೆ ಅಂತೂ ಕಾಣುದಿಲ್ಲ, ಕಾಣುವುದಿಲ್ಲ, ಹಿಡ್ದಾಕ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಟೆಸ್ಟ್ ಮಾಡುದೊಂದೇ ವಿಷಯ. ಆದ್ರೆ ಒಂದು ಅಂತ ಹೇಳಿದ್ರೆ, ಈಗ ಸುಮಾರು 1.5 ವರ್ಷದಿಂದ ಈ ಕೊರೋನಾದ ಒಂದು ಬಾಧೆಯಿಂದ ಜನ ಎಲ್ಲ ನರಳಿ ನರಳಿ ಈಗಂತೂ ಅವರಿಗೆ ಸಾಕಾಗಿ ಹೋಗಿದೆ ಎಲ್ರಿಗೂ. ಆದರೆ ಒಂದು ಖುಷಿಯ ವಿಷಯ ಏನು ಅಂದರೆ, 16-18 ವರ್ಷದ ಯುವಕರು ಅಥವಾ ಮಕ್ಕಳು ಅಂತ ಹೇಳ್ಬೋದು, ಅವರಿಗೂ ಕೂಡ ಲಸಿಕೆಯನ್ನು ಕೊಡುವಂತಹ ಕಾರ್ಯಕ್ರಮ ಈಗಾಗಲೇ ಆರಂಭ ಮಾಡಿದ್ದಾರೆ. ಹಾಗಾಗಿ ಮಕ್ಕಳು ಈಗ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಹತ್ತಿರ ಹತ್ತಿರ ಇರ್ತಾರೆ, ಮತ್ತು ಒಂದೇ ಕ್ಲಾಸ್ ರೂಮ್ಗಳಲ್ಲಿ ಇರ್ತಾರೆ, ಆಟ ಪಾಠಗಳಲ್ಲಿ ಜೊತೆಯಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ರೋಗ ಹರಡುವ ಸಾಧ್ಯತೆಯು ಕೂಡ ಜಾಸ್ತಿ ಇರ್ತದಲ್ಲ. ಹಾಗಾಗಿ ಇಂಥ ಲಸಿಕೆಯನ್ನು ಹಾಕಿಸಿಕೊಂಡಾಗ ಸ್ವಲ್ಪ ಇದರ ಒಂದು ಬಾಧೆ ಕಡಿಮೆ ಆಗಬಹುದು ಅಂತ. ಹೌದು, ಈಗ ಶ್ಯಾಮಣ್ಣ ಹೇಳಿದಾಗೆ ಒಮ್ಮೆ ಲಸಿಕೆ ಪಡ್ಕೊಂಡ ನಂತರ ಮಕ್ಕಳಿಗೂ ಮತ್ತೆ ಅವರ ಪೋಷಕರಿಗೂ ಕೂಡ ಶಾಲೆಗೆ ಮಕ್ಕಳನ್ನು ಕಳಿಸುವ ಅಂತ ಅನಿಸ್ತದೆ, ಮಕ್ಕಳಿಗೂ ಬರುವ ಅಂತ ಅನಿಸ್ತದೆ. ಇಲ್ಲದಿದ್ರೆ ಸಾಧ್ಯ ಅಲ್ಲ ಸುರೇಶಣ್ಣ, ಮನೆಯಲ್ಲಿ ಮಕ್ಕಳನ್ನು ಕೂತ್ಕೊಳಿಸಿ ಈ ಮೊಬೈಲ್ ಅಲ್ಲಿ ಪಾಠ ಮಾಡುವ ಕೆಲಸ ಒಂದು ಆಗ್ಲಿಕ್ಕಿಲ್ಲ. ಮನೆಯಲ್ಲಿ ಮಕ್ಕಳ ಅಪ್ಪ ಅಮ್ಮಂದಿರಿಗೆ ಆಗುದಿಲ್ಲ, ಶಾಲೆಯಲ್ಲಿ ಮಾಸ್ಟರ್ಗೂ ಆಗುದಿಲ್ಲ. ಹೌದು, ನಮ್ಮ ಒಬ್ಬರು ಟೀಚರ್ ಇದ್ರು, ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಮಕ್ಕಳನ್ನು ಈಗ ಮೊಬೈಲ್ ಕೊಟ್ಟ ಮೇಲೆ ಈಗ ಮೊಬೈಲ್ ಬೇಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಮೊದಲು ಮೊಬೈಲ್ ಬೇಡ ಅಂತ ಹೇಳಿ ಈಗ ಬೇಕು ಹೇಳಿ ಪುನಃ ಬೇಡ ಹೇಳುವಾಗ ಮಕ್ಕಳಿಗೆ ಒಂದು ತರ ಇದು ಗೊಂದಲ ಆಗ್ತಾ ಉಂಟಿದೆ. ಹೌದು ಹೌದು, ಅಂದ್ರೆ ಮೊಬೈಲ್ ಅನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಹೌದು, ಅಂದ್ರೆ ಒಂದು ರೀತಿಯಲ್ಲಿ ಒಂದು ಒಳ್ಳೇದೇ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಮೊದಲೆಲ್ಲ ಪಾಠ ಅಂತ ಅಂದ ತಕ್ಷಣ ಕಪ್ಪು ಹಲಗೆಯ ಮೇಲೆ ಒಂದಷ್ಟು ಚಾಕ್ ಪೀಸ್ ನಲ್ಲಿ ಬರೆಯುವಂತಹದ್ದು ಮತ್ತೆ ಇಂಥದ್ದು ಪಾಠ ಮಾಡುವಂತಹದ್ದು ಅಂತ ಇತ್ತಲ್ಲ. ಈಗ ನೇರವಾಗಿ ಏನು ಒಂದು ಸಂವಾದ ಇಲ್ಲದೆ ಹೋದರೂ ಕೂಡ ಬೇರೆ ಮಾಧ್ಯಮದ ಮೂಲಕವೂ ಕೂಡ ಪಾಠ ಮಾಡಬಹುದು, ತಿಳ್ಕೊಳ್ಬಹುದು, ಸ್ವಯಂ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಇದೆ ಅಂತ. ಅದು ಅವಕಾಶ ಉಂಟು. ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ, ಅಮೆರಿಕ ಅಂತ ದೇಶಗಳಲ್ಲಿ ಈ ವ್ಯವಸ್ಥೆ 10-15 ವರ್ಷ ಮೊದಲೇ ಬಂದಿದೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಹಂತ ಹಂತವಾಗಿ ಬಂದಿದ್ರೆ ಅದು ಸ್ವಲ್ಪ ಸುಲಭ ಆಗ್ತದೆ. ಅನಿವಾರ್ಯವಾಗಿ ಈಗ ಬಂದಿದೆ ಬಂದಿದೆ. ಆದ್ರಿಂದ ಇದರಲ್ಲಿ ತೊಡಗಿಸಿಕೊಳ್ಳುವವರ ಸಂಖ್ಯೆಯ ಬಗ್ಗೆಯೂ ಇರುದು. ಮತ್ತೆ ಕೆಲವು ಕಡೆ ಎಲ್ಲ ಬಹಳ ಕೆಲವರಿಗೆಲ್ಲ ತುಂಬಾ ಕಷ್ಟ ಆದದ್ದು ಉಂಟು ಇದರ. ಹೌದು, ಇಲ್ಲ ಅಂತ ಹೇಳುದು. ಹೌದು, ಆದ್ರಿಂದ ಕೆಲವು ಸಲ ಮತ್ತೆ ಅನಿವಾರ್ಯವಾಗಿ ಏನಾದ್ರೂ ನಾವು ಮಾಡ್ಲೇಬೇಕಲ್ಲ, ಇದಲ್ಲದಿದ್ರೆ ಅದು ಅಂತ. ಅದರ ವಿಷಯ ಬಿಟ್ಟರು ಈಗ ಏನಂತ ಹೇಳಿದ್ರೆ, ಈಗ ಮತ್ತೆ ಜನರಿಗೆ ಮೊದಲಿನ ರೀತಿಯಲ್ಲೇ ನಡೀಬೇಕಾದ ಪರಿಸ್ಥಿತಿ ಉಂಟು. ಸ್ವಲ್ಪ ದಿವಸ ಆಯ್ತು ಅವರ ಹತ್ರ ಮಾಸ್ಕ್ ಇಲ್ಲ, ಇನ್ನು ಪುನಃ ಮಾಸ್ಕ್ ಅಂಗಡಿಯಿಂದ ತಗೊಂಡು ಬಂದಾಗಬೇಕು. ಮತ್ತೆ ಕೈ ತೊಳಿಲಿಕ್ಕೆ ನೀರು ಮತ್ತೆ ಸೋಪು ಎಲ್ಲ ತರಬೇಕೀಗ. ಮತ್ತೆ ಇನ್ನು ಎಂತದು ದೂರ ದೂರ ನಿಂತುಕೊಳ್ಳಬೇಕು, ಅದು ಭಾರಿ ಕಷ್ಟ. ಈಗ ನಾವು ಬಸ್ಸಲ್ಲಿ ಹೋಗ್ತೇವೆ ನೋಡಿ, ಆ ದೂರ ದೂರ ನಿಲ್ಲುದು ಅಂತ ಹೇಳಿದ್ರೆ ಹೇಗೆ ಸುರೇಶ್ ಅಣ್ಣ? ಅದು ಹೋಗುವಲ್ಲಿಗೆ ಹೋಗ್ಲೇಬೇಕು. ಮತ್ತೆ ಮಾಸ್ಕ್ ಕೂಡ ಎಲ್ಲರೂ ಹಾಕುದಿಲ್ಲ. ಬಹುಶಃ ಒಂದು ಯೋಚನೆ ಮಾಡಬಹುದು, ಇನ್ನೊಬ್ರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡುದರ ಬದಲು ನಾವು ಏನು ಮಾಡ್ತೀವಿ ಅಂತ ಯೋಚನೆ ಮಾಡುವ. ನಾವು ಮಾಸ್ಕ್ ಅನ್ನ ಸರಿಯಾಗಿ ಹಾಕ್ತೀವ ಅಂತ ಯೋಚನೆ ಮಾಡಿ ಮಾಸ್ಕ್ ಅನ್ನ ಹಾಕಿ ಸಾಧ್ಯವಾದಷ್ಟು ನೇರ ಒಂದು ಸಂಪರ್ಕಕ್ಕೆ ಬಾರದ ಹಾಗೆ ಇಟ್ಕೊಳ್ಳುವಂತಹದ್ದು. ಮತ್ತೆ ಯಾರಾದರೂ ಕೆಮ್ಮುವುದಿದ್ರೆ ಅಥವಾ ಆಕ್ಷಿ ಮಾಡುವುದಿದ್ರೆ ಸ್ವಲ್ಪ ದೂರ ನಿಂತ್ಕೊಳ್ಳಪ್ಪ ಅಂತ ಹೇಳುವುದು. ಇಂಥದ್ದನ್ನು ಮಾಡಬಹುದು ಅಂತ ಮಾಡಬಹುದು. ಮತ್ತೆ ಅದರ ಜೊತೆಗೆ ಏನಂತ ಹೇಳಿದ್ರೆ, ಎರಡು ಸಲ ಈ ಕೊರೋನಾ ಬಂದು ನಮಗೆ ತಟ್ಟಿದ್ರಿಂದ ಜನರಿಗೆ ಇದರ ಬಗ್ಗೆ ಒಂದು ಕೊರೋನಾ ಅಂದ್ರೆ ಏನು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ, ನನಗೆ ಎರಡು ವ್ಯಾಕ್ಸಿನ್ ಆಗಿದೆ ಅಂತ ಹೇಳುವವರು ಇದ್ದಾರೆ. ಅದರ ಜೊತೆಗೆ ತುಂಬಾ ಕಷ್ಟಪಟ್ಟವರು ಇದ್ದಾರೆ, ಅವರು ಮತ್ತೆ ಬೇರೆಯವರಿಗೂ ಕೂಡ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಈ ಒಮಿಕ್ರಾನ್ ಅಥವಾ ಈಗ ಮೂರನೇ ಅಲೆ ಅಂತ ಎಲ್ಲ ಹೇಳ್ತೀವಲ್ಲ, ಇದರಿಂದ ಹೆಚ್ಚು ತೊಂದರೆಗೆ ಒಳಗಾಗುವಂತವರು ಸ್ವಲ್ಪ ವಯೋಮಾನದ ಅಂದ್ರೆ 60-70 ವರ್ಷದವರು. ಹಾಗಾಗಿಯೇ ಶಾಲೆಗೆ ಹೋದ ಮಕ್ಕಳ ಮೂಲಕ ರೋಗಾಣು ಏನಾದರೂ ಮನೆಯನ್ನು ಕೂಡ ಪ್ರವೇಶ ಮಾಡಬಹುದು. ಮನೆಯಲ್ಲಿ ಏನಾದರೂ ಹಿರಿಯ ನಾಗರಿಕರು ಇದ್ರೆ ಅವರಿಗೆ ಹೆಚ್ಚು ತೊಂದರೆ ಕೊಡಬಹುದು, ಹೆಚ್ಚು ಜಾಗರೂಕತರ ಆಗಿರಿ ಅಂತ. ಹೌದು. ಮತ್ತೆ ಈಗ ಏನಂತ ಹೇಳಿದ್ರೆ, ಮೂರನೇ ಡೋಸು ಕೂಡ ಕೊಡಬೇಕು ಎಲ್ಲರಿಗೂ. ಅಲ್ಲದಿದ್ರು ಹೌದು, ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಈಗ ಶುರು ಅಲ್ಲಿಂದ. ಈಗ ಬೂಸ್ಟರ್ ಡೋಸ್ ಅಂತ ಹೇಳ್ತಾರೆ, ಅದು ಬಹುಶಃ ಇನ್ನು ಒಂದು ವಾರ ಎರಡು ವಾರದಲ್ಲಿ ಪ್ರಾರಂಭ ಆಗ್ಬೋದು. ಅದರಿಂದ ಸ್ವಲ್ಪ ಮಟ್ಟಿಗೆ ನಾವು ಒಂದು ಇದರಲ್ಲಿ ಸುಧಾರಣೆಯನ್ನ ಕಾಣಬಹುದು ಅಂತ ಹೇಳಿ. ನಿನ್ನೆ ಮೂಡುಬಿದ್ರೆಯಲ್ಲಿ ರಾಜ್ಯ ಮಟ್ಟದ ಏನು ವಿಶ್ವವಿದ್ಯಾನಿಲಯಗಳ ನಡುವೆ ಅಂದ್ರೆ ವಿದ್ಯಾರ್ಥಿಗಳ ನಡುವೆ ಒಂದು ಕ್ರೀಡಾಕೂಟ ನಡೀತಾ ಇದೆ ಅಂತೆ. ಸಾಮಾನ್ಯವಾಗಿ ಈ ಕ್ರೀಡಾಕೂಟ ಅಂತ ಈಗ ಒಲಿಂಪಿಕ್ ಎಲ್ಲ ನಾವು ಯೋಚನೆ ಮಾಡ್ತೀವಲ್ಲ, ಒಲಿಂಪಿಕ್ ಭಾರತವನ್ನು ಪ್ರತಿನಿಧಿಸಿದ್ರು ಅಂತ. ಪ್ರತಿನಿಧಿಸುವುದು ಒಂದೇ ಒಂದು ಉದ್ದೇಶ ಅಂತ ಇರ್ತದೆ, ಆದ್ರೆ ಪ್ರತಿನಿಧಿಸುವಂತದ್ದು ಮಾತ್ರ ಅಲ್ಲ, ಬಹುಮಾನ ಗೆಲ್ಲುವುದು ಕೂಡ ಅಷ್ಟೇ ಮುಖ್ಯ ಅಂತ. ಹೌದು. ಆದ್ರೆ ಸಾಮಾನ್ಯವಾಗಿ ಈ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಆಗುವಾಗ ಕ್ರೀಡೆಗೆ ಹೆಚ್ಚು ತೊಡಗಿಸಿಕೊಳ್ಳುವಂತವರ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಹೌದು. ಅಂದ್ರೆ ಅವರಿಗೆ ಅಧ್ಯಯನ ಮಾಡಬೇಕು, ಉದ್ಯೋಗ ಪಡಿಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಹೌದು. ಆದ್ರೆ ಹಾಗಲ್ಲ ಅಂತ. ಇನ್ನೊಂದು ಶಾಮಣ್ಣ, ಈಗ ಆಸಕ್ತಿ ಇರುವವರು ಕ್ರೀಡೆಯಲ್ಲಿ ತುಂಬಾ ಮಕ್ಕಳು ಇರಬಹುದು, ಆದ್ರೆ ಭಾಗವಹಿಸಿದ್ರೆ ನಮಗೆ ಬಹುಮಾನ ಬರ್ತದಾ ಇಲ್ವಾ ಅನ್ನೋದು ಕೂಡ ಮಕ್ಕಳ ಒಂದು ಮನಸ್ಸಲ್ಲಿ ಇರ್ತದೆ. ನಾವು ಭಾಗವಹಿಸುವುದೇ ಮುಖ್ಯ ಅನ್ನೋದು ಮನಸ್ಸಲ್ಲಿ ಇರಬೇಕು. ಅದರ ಜೊತೆಗೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈ SSLC ಮತ್ತೆ PUC ಇದೆಲ್ಲ ಒಂದು ಘಟ್ಟ ಅಲ್ಲ, ಅವರು 8-9ವರೆಗೆಲ್ಲ ಈ ತರದ ಕ್ರೀಡಾಕೂಟದಲ್ಲೆಲ್ಲ ಭಾಗವಹಿಸಿ ಒಂದು ಲೆವೆಲ್ಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಈ SSLC ಆಗುವಾಗ ಅದೊಂದು ದೊಡ್ಡ ವಿಷಯ ಅನ್ನುವಂಥ ಒಂದು ಒಂದು ತಲೆಗೆ ಬಂದು, ಅಥವಾ ಅವರ ಒಟ್ಟಿಗಿದ್ದವರಿಗೆ ಅವರ ಅಪ್ಪ ಅಮ್ಮಂದಿರಿಗೆ ಬಂದು, ಈ ವರ್ಷ ನೀನೊಂದು ಯಾವುದಕ್ಕೂ ಸೇರುವುದು ಬೇಡ, 9ನೇ ಕ್ಲಾಸ್ 8ನೇ ಕ್ಲಾಸ್ ಬಂತು ಅಂದ್ರೆ ಸಾಕು, ನೀನು ಬೇರೆ ಚಟುವಟಿಕೆ ಎಲ್ಲ ಬಂದು ಅಂತ ಹೇಳುವಂತವರು ಇದ್ದಾರೆ. ಅಷ್ಟಾಗುವಾಗ ಇವನೇನೋ ಒಂದು 9ನೇ ಕ್ಲಾಸಲ್ಲಿ ಒಂದು ಮಾಡಿ ಒಂದು ಸಾಧನೆ ಮಾಡಿ ಇನ್ನು ಮುಂದಕ್ಕೆ ಏನೋ ಅದಕ್ಕಿಂತ ಮೇಲಕ್ಕೆ ಹೋಗ್ತೇನೆ ಹೇಳಿದವರಿಗೂ ಕೂಡ ಇದಾಗ್ತದೆ. ಹಾಗೆ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಓದಿಗೆ ತೊಡಗಿಸಿಕೊಳ್ಳುವಾಗ ಹೆಚ್ಚು ಹೆಚ್ಚು ಇದರಲ್ಲೇ ಹೋದರೆ ನಮಗೆ ಅವಕಾಶಗಳುಂಟೋ ಅನ್ನುವಂಥದ್ದು ಸಂಶಯ ಬರ್ತದೆ ಅವರಿಗೆ. ಈಗ ಕ್ರೀಡೆಯಲ್ಲಿ ಕೂಡ ನಾವು ಕ್ರೀಡೆಯಲ್ಲಿ ಮಾತ್ರ ಹೋದರೆ ಮತ್ತೆ ನನ್ನ ಓದಿಗೆ ತೊಂದರೆಯಾಗಿ ನನ್ನ ಜೀವನಕ್ಕೆ ಇದರಿಂದ ಉಪಕಾರ ಇಲ್ಲದೆ ಹೋಗ್ಬೋದು, ಆ ಥರದ ಸಂಶಯ ಬಂದರೆ ಕಷ್ಟ ಆಗ್ತದೆ. ಆದರೆ ಸುರೇಶ್ ಅಣ್ಣ, ಯಾರು ಓದಲಿಕ್ಕೆ ಹುಷಾರಿದ್ದಾರೆ ಅವರು ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಕೂಡ ಅವರ ಮಾರ್ಕ್ಸ್ ಏನು ಕಡಿಮೆ ಆಗುದಿಲ್ಲ. ಅಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ಯಾಕೆಂದ್ರೆ ಬರೀ ಪಠ್ಯಕ್ಕೆ ಮಾತ್ರ ಮನಸ್ಸು ಕೊಟ್ಟು ಅವರಿಗೆ ಅದು ಒಂದು ಏಕತಾನತೆಯಲ್ಲಿ ಇದ್ದ ಹಾಗೆ ಆಗಿರ್ತದೆ. ಯಾವಾಗ ಬೇರೆ ಕಡೆಗೆ ಕೂಡ ಅವರ ಗಮನ ಹೋಯಿತು ಆಗ ಓದ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ, ಆಸಕ್ತಿ ಬರ್ತದೆ. ಹಾಗಾಗಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಇದು ಎರಡೂ ಕೂಡ ಅಗತ್ಯ ಅಂತ ನನಗನ್ಸುದಪ್ಪ. ಅಂದ್ರೆ ಈಗ ದೈಹಿಕ ಶಿಕ್ಷಣದ ಜೊತೆ ಜೊತೆಗೆ ಇವರು ಮಾನಸಿಕವಾಗಿಯೂ ಕೂಡ ಒಂದು ರೀತಿಯ ದೃಢತೆ ಬರ್ತದೆ ಅಂತ ಹೇಳಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ಅದು ಬರ್ತದೆ ಅಂತ. ಅದೇ ಯುವಕರಲ್ಲಿ ಇಂಥದ್ದು ಹೆಚ್ಚು ಹೆಚ್ಚು ಬರಬೇಕಾದ್ದು ಬಹಳ ಮುಖ್ಯ. ಈ ಯುವಕರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಯಾಕೆ? ಯಾಕೆಂತ ಹೇಳಿದ್ರೆ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಹಾಗೆ ಹಾಗೆ ಏನು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಹೌದು ಅದು ಹೌದು. ಯುವಕರ ಬಗ್ಗೆ ಯೂತ್ ಡೇ ಅಥವಾ ಯುವ ದಿನಾಚರಣೆ ಅಂತ ನಾವು ಇಡೀ ಭಾರತದಾದ್ಯಂತ ಮಾಡ್ತಾ ಇದ್ದೇವಲ್ಲ, ಅದು ಇದೇ January 12 ಬರ್ತದೆ ಅಂತ ಹೇಳಿದ್ರೆ ಯುವಕರು ನಮ್ಮ ಮುಂದಿನ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳ್ತೇವಲ್ಲ, ಹಾಗೆ ಈಗಿನ ಯುವಕರು ಯಾವ ದಾರಿಯಲ್ಲಿ ನಮ್ಮ ದೇಶವನ್ನು ತಗೊಂಡು ಹೋಗಬೇಕು ಅಂತ ಮುಂದಕ್ಕೆ ಅದನ್ನು ಡಿಸೈಡ್ ಅಥವಾ ಅದನ್ನು ನಿರ್ಧರಿಸಿರುವವರು. ಆದ್ದರಿಂದ ಯುವಕರು ಯಾವ ದಾರಿಯಲ್ಲಿ ಹೋಗ್ತಾರೆ, ಯಾವ ದಾರಿಯಲ್ಲಿ ಹೋಗಬೇಕು, ಅವರನ್ನು ಒಳ್ಳೆಯ ದಾರಿಗೆ ಹೇಗೆ ತರುವುದು ಎನ್ನುವುದೆಲ್ಲ ಈಗ ಮುಖ್ಯ ಆಗ್ತದೆ. ಗುರಿ ಮತ್ತು ಗುರು. ಹಾ, ಮತ್ತೆ 14ನೇ ತಾರೀಕಿಗೆ ಸಂಕ್ರಾಂತಿ ಬರ್ತಾ ಇದೆ. ಈಗ ಈ ತಯಾರಿ ಏನಾದ್ರು ನಡೀತಾ ಉಂಟ ಸಂಕ್ರಾಂತಿಗೆ? ಅಂದ್ರೆ ಒಂದು ರೀತಿಯಲ್ಲಿ ಬೆಳೆಗಳೆಲ್ಲ ಕೈಗೆ ಬರುವಂತಹ ಸಮಯ, ಚಳಿ ಹೋಗುವ ಸಮಯ. ಹೌದು, ಚಳಿ ಹೋಗುವ ಸಮಯ. ಒಂದು ಸಣ್ಣ ಮಟ್ಟಕ್ಕೆ ಇದೆ ಆಚರಣೆ, ಏನಾದ್ರೂ ನಮ್ಮ ಒಂದು ಸಂಘದಲ್ಲಿ ಮಾಡುವ ಅಂತ ಇದೆ. ಅಂದ್ರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳಲಿಕ್ಕೆ. ಎಳ್ಳು ಬೆಲ್ಲ ಯಾಕೆ ತಿನ್ನಬೇಕು ಗೊತ್ತುಂಟಲ್ಲ, ಆರೋಗ್ಯಕ್ಕೆ ಒಳ್ಳೇದು, ಚಳಿಕಾಲ. ಆದ ಕಾರಣ ಎಳ್ಳು ಮತ್ತೆ ಬೆಲ್ಲ ಎರಡೂ ಸೇರಿ ನಮ್ಮ ದೇಹದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುತ್ತದೆ. ಬಹುಶಃ ಆ ಏನೋ ವೈರಸ್ಗಳೆಲ್ಲ ಇದೆ ಅಲ್ಲ, ನಮ್ಮ ಆಹಾರ ಪದ್ಧತಿ ಯಾವಾಗ ಸರಿಯಾಗಿರ್ತದೆ ಅದರಿಂದಾಗಿ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಜಾಸ್ತಿ ಬಂದ್ರೆ ಎಂತ ರೋಗಗಳು ಬಂದರೂ ಅಷ್ಟು ಸುಲಭಕ್ಕೆ ನಮ್ಮ ದೇಹಕ್ಕೆ ಬರುವುದಿಲ್ಲ ಅಂತ ನನ್ನ ಅಂದಾಜಪ್ಪ. ಹೌದೌದು, ಆಹಾರ ಪದ್ಧತಿ ಹೇಳಿದ್ದು ಸರಿ. ಯಾಕಂತ ಹೇಳಿದ್ರೆ ಈಗಿನ ದಿವಸಗಳಲ್ಲಿ ಇರುವಂತ ಏನು ಆ ಜಂಕ್ ಫುಡ್ ಅಂತ ಹೇಳ್ತಾರಲ್ಲ, ಅದರಿಂದಾಗಿಯೇ ಈಗ ಅರ್ಧಕ್ಕರ್ಧ ರೋಗಗಳು ಬರುವುದು. ಹೌದು, ಈ ತರದ ಇದು ಬಂದಾಗ ಏನ್ ಹೇಳ್ತಾರೆ, ನಮ್ಮ ದೇಹದಲ್ಲಿ ಯಾವ್ದಾದ್ರು ವೈರಸ್ ಬಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ರೆ ಅದು ಮತ್ತೆ ಜಾಸ್ತಿ ಆಗುದೇ ಅಲ್ವಾ? ಅಷ್ಟಾಗುವಾಗ ಆಹಾರ, ಒಳ್ಳೆ ಒಳ್ಳೆಯ ಆಹಾರ ಅಂತ ನಮ್ಮ ರತ್ನಾಕ ಏನ್ ಹೇಳಿದ್ರು, ಅದನ್ನು ಮಾಡುವುದು ಬಹಳ ಮುಖ್ಯ. ಈಗ ಸುರೇಶ್ ಅಣ್ಣ ಯಾಕೆ ಹೇಳಿದ್ದು, ಯಾಕಂದ್ರೆ ಉಂಡೆ ಬೆಲ್ಲ ಏನಾದ್ರು ತಂದದ್ದು ಉಂಟಾ ಇವತ್ತು? ಕೊಡ್ಲಿಕ್ಕೆ ಇಲ್ವ ಅಂತ ಇಲ್ವಾ? ಇವತ್ತಿಲ್ಲ, ಸಂಕ್ರಾಂತಿ ಕಳಿಬೇಕು. ಹೊಸ ರುಚಿ ಮಾಡುವಾಗ ಒಂದು ಟ್ರಯಲ್ ಮಾಡುದು ಅಂತ ಇರ್ತದೆ. ಹಾಗಾಗಿ ಮುಂದೆ 14ನೇ ತಾರೀಕಿಗೆ ಮೊದಲೇ ಏನಾದ್ರು ತಯಾರಿ ಮಾಡಿದಿದ್ರೆ. ಅಲ್ಲ, ತಯಾರಿ ಮಾಡಿದ್ದು ಹೌದು, ಆದ್ರೆ ನಿಮಗೆ ಕೊಡ್ಲಿಕ್ಕಿಲ್ಲ, ಯಾಕಂದ್ರೆ ಸಂಕ್ರಾಂತಿ ದಿವಸವೇ ನಿಮ್ಮ ಮೇಲೆ ಪ್ರಯೋಗ. ಸಂಕ್ರಾಂತಿ ದಿವಸವೇ ಕೊಡುದು ನಿಮಗೆ, ಹಾಗೆ ಆ ದಿವಸ ಕೊಟ್ರೆ ಅದರ ರುಚಿ ಜಾಸ್ತಿ, ಅದಕ್ಕೆ ಬೆಲೆ ಕೂಡ. ಮತ್ತೆ 3-4 ದಿವಸ ಮೊದಲೇ ಕೊಟ್ರೆ ಹೇಗೆ? ಹೌದು, ಉಂಡೆಯ ಚಕ್ಕುಲಿಯ ಏನಿದ್ರು ಆ ದಿವಸ ಸಿಗ್ತದೆ. ಆದ್ರೆ ಇವತ್ತು ಈಗ ನಿಮಗೆ ಬಿಸಿ ಬಿಸಿ ಏನಾದ್ರೂ ಕೊಡುವ ಅಂತ ಇದೆ. ಇನ್ನು ಗಂಟಲಲ್ಲಿ ಏನು ತೊಂದರೆ ಬರುವುದು ಬೇಡ, ಶೀತ ಜಾಸ್ತಿ ಆಗುದು ಬೇಡ ಅಂತ ಇವತ್ತು ಬಿಸಿ ಬಿಸಿ ಕಷಾಯ ಮಾಡಿದ್ದೇನೆ. ಆಗ್ಬೋದು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಇದೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.